ಗಡಿಗೆ ಗಡಿಗೆ ಜ್ವಾಕಿ ತಂಗಿ, ಬ್ರಹ್ಮ ಕೊಟ್ಟ ಗಡಿಗೆ ಜ್ವಾಕಿ ತಂಗಿ, ಗಡಿಗೆ ಜ್ವಾಕಿ ತಂಗಿ, ಬ್ರಹ್ಮ ಕೊಟ್ಟ ಗಡಿಗೆ ಜ್ವಾಕಿ ತಂಗಿ. ಎಚ್ಚರಿರಲಿ ನಡಿಗಿ ಅವ್ವ, ಹೊಚ್ಚ ಹೊಸ ಗಡಿಗಿ, ಎಚ್ಚರಿರಲಿ ನಡಿಗಿ ಅವ್ವ, ಹೊಚ್ಚ ಹೊಸ ಗಡಿಗಿ, ಹುಚ್ಚರೊಳಗ ಮತ ಕಚ್ಚುವರೊಳಗ, ನಿಚ್ಚಳಿರಲಿ ಗಡಿಗಿ, ಗಡಿಗೆ ಜ್ವಾಕಿ ತಂಗಿ, ಬ್ರಹ್ಮ ಕೊಟ್ಟ ಗಡಿಗೆ ಜ್ವಾಕಿ ತಂಗಿ, ತಂಗಿ ಗಡಿಗೆ ಜ್ವಾಕಿ ತಂಗಿ,